ಉತ್ಪನ್ನ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಇದು ಆಕಾಶವಾಣಿ. ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಅಕ್ಷಯಾಂಬರ ವಿಲಾಸ. ಭಾಗವತರು ರಮಾನಂದರಾವ್ ಕಟೀಲು, ಮದ್ದಳೆ ಶ್ರೀ ವಿಶ್ವೇಶ್ವರರಾವ್ ಕಟೀಲು, ಚಂಡೆ ಮತ್ತು ನಿರೂಪಣೆ ಶ್ರೀ ದುರ್ಗಾ ಪ್ರಸಾದ್ ದಿವಾನ ಕಟೀಲು. ಕೇಳಿ ಅಕ್ಷಯಾಂಬರ ವಿಲಾಸ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಮೊದಲಾಗಿ ವಿಘ್ನ ವಿನಾಶಕನನ್ನು ಸ್ತುತಿಸುವ ಪದ್ಯ. ಮಹಾಭಾರತದೊಳಗಣ ಅಕ್ಷಯಾಂಬರ ವಿಲಾಸ ಎಂಬ ಪೌರಾಣಿಕ ಪ್ರಸಂಗದಿಂದ ಕೆಲವು ಪದ್ಯಗಳನ್ನು ಹಾಡಲು ಆಯ್ದುಕೊಳ್ಳಲಾಗಿದೆ. ಕಥೆಯ ಸಂದರ್ಭ, ಧರ್ಮರಾಯನು ತನ್ನ ಅನುಜಾತರೊಡನೆ ತನ್ನ ಮನದಿರವನ್ನು ಈ ರೀತಿಯಲ್ಲಿ ಹೇಳಿಕೊಳ್ಳುತ್ತಾನೆ. Thank you. ಅವರೊಡನೆ ಶಕುನಿಯ ಕುತಂತ್ರದೊಂದಿಗೆ ಕೌರವರು ದ್ಯೂತವನ್ನಾಡಿ ಅವರ ಸರ್ವ ಸಂಪತ್ತನ್ನು ಸೂರೆಗೊಂಡು ದೃಪದಜೆ ಸಹಿತ ಪಾಂಡವಾನುಜರನ್ನು ತನ್ನ ವಶದಲ್ಲಿರಿಸಿ ಕುರುಕುಲೇಶನು ಓಲಗವನ್ನಿತ್ತು ಹೀಗೆನ್ನುತ್ತಾನೆ: ಪ್ರಾತಿಕಾಮಿಯನ್ನು ಕರೆದು ಈ ರೀತಿಯಲ್ಲಿ ಹೇಳುತ್ತಾನೆ: ಕೌರವನ ಆಜ್ಞೆಯಂತೆ ಪ್ರಾತಿಕಾಮಿಯು ದ್ರೌಪದಿಯಲ್ಲಿ ಬರುತ್ತಾನೆ. ಇತ್ತ ದೃಪದಜೆಯು ದೃಪದಾತ್ಮಜ ದೃಪದಾತ್ಮಜನಜಮುಖಿಯರ ನಡುವೆ ವನಜಮುಖಿಯರ ನಡುವೆ ಮಂಜರಿ ಕನಕ ಪುತ್ರಳಿಯಂತೆ ರಂಜಿಬ ಕನಕ ಪುತ್ರಳಿಯಂತೆ ರಂಜಿಬೆ ಮನುಮದನ ಮದದಾನಗೆರಗಿಯ ದೂತನ ಕಂಡಿಂತೆಂದಳು ತನ್ನ ಬಳಿ ಬಂದಂತಹ ದೂತನ ಬಳಿ ದ್ರೌಪದಿಯು ತನ್ನವರ ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ಬಂದಂತಹ ಕಾರಣವೇನು ಎಂದು ಕೇಳುತ್ತಾಳೆ. ಆಗ ದೂತನು ಈ ರೀತಿಯಲ್ಲಿ ವಿಷಯವನ್ನು ಅರುಹುತ್ತಾನೆ: Thank you. ಇದ್ದದೆ ಲಂಜಿಸುವಾದ ಬೆಳಿಗಾಲ ವಿಷಯವನ್ನು ಆಲಿಸಿದ ದ್ರೌಪದಿಯು ದುಃಖದಿಂದ ತನ್ನ ಪತಿಯು ದ್ಯೂತದಲ್ಲಿ ಸೋತನೇ, ಹಿರಿಯರು ಆಡಿದಂತಹ ಮಾತು ನಿಜವಾಯಿತೆ ಎಂದು ಮರುಗುತ್ತಾ ತನ್ನ ಅಭಿಪ್ರಾಯವನ್ನು ಈ ರೀತಿಯಲ್ಲಿ ಹೇಳುತ್ತಾಳೆ. Thank you. ಬಂದ ಗುರುಬದಿಯ ಕರುಣವನು ಬಡೆ ಹತ್ತಿರಲಿದೇನು ದುಶ್ಯಾಸನನ ಈ ಗರ್ವದ ಮಾತನ್ನು ಕೇಳಿದ ದ್ರೌಪದಿಯು ಜನಬಲನು ಜನೇ ಮಾತನ್ನು ಕೇಳಿ ದುಶ್ಯಾಸನನು ಅಣ್ಣನ ಆಜ್ಞೆಯಂತೆ ಅವಳ ಸಿರಿಮುಡಿಗೆ ಕೈಯಿಕ್ಕಿ ದರ ದರನೆ ರಾಜಸಭೆಗೆ ಎಳೆದು ತರುತ್ತಾನೆ. ರಾಜಸಭೆಯಲ್ಲಿ ಆಸೀನರಾಗಿದ್ದಂತಹ ಪ್ರಾಜ್ಞರಾದ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಧೃತರಾಷ್ಟ್ರ, ಗಾಂಧಾರ್ಯರನ್ನು ದ್ಯೂತದಲ್ಲಿ ಸೋತಂತಹ ತನ್ನ ಪತಿಯಂದಿರನ್ನು ನೋಡಿ ದುಃಖಿಸುತ್ತಾಳೆ. Yeah. ದ್ರೌಪದಿಯು ರಾಜಸಭೆಯಲ್ಲಿ ದುಃಖಿಸುತ್ತಿರುವಾಗ ಕೌರವನ ಆಣತಿಯಂತೆ ವೀರದುಜ್ಯಾತನನು ಒಡನೆಯೇ ನೀರೇ ಉತ್ತಂಬರದ ತೆರಗನು ಬೋರ ನೆನೆಯಲು ಬೋರ ನೆನೆಯಲು ಬಾರಿಯೇ ಕುಜಕ್ಕೆ ತೋಳ್ ಮರೆ ಮಾಡಿ ಹಾಧರ್ಮಾತ್ಮಜಾ ಅವರ ಗೋದರ ಒದಗಿದಂತಹ ಕಷ್ಟವನ್ನು ನೆನೆಯುತ್ತಾ ದ್ರೌಪದಿಯು ತನ್ನ ಮಾವನ ಕಡೆಗೆ ನೋಡಿ ಈಗ ಇದುದೈ ದ್ರೌಪದಿಯು ಕೃಷ್ಣ ಕೃಷ್ಣ ಎಂದು ಕರೆದು ನುಡಿಗೈದ ನುಡಿಗೈದ ಧ್ವನಿ ಮರುಗಿ ಮನದೊಳಗೆ ಚರಿಸಿಲ್ಲ ತರಳೆ ಗಜ್ಞಯ ತೀರೆಯ ಆಗಲೆಂದಚ್ಚುದನು ಹರಸಿ ವರವಿತ್ತ ನಿಲ್ಲೆಂತುಟು ತನ್ನ ನೆನೆವರ ಮೇಲೆ ಕರುಣ ಕಂಸಾರಿಗೆ ಅಕ್ಷಯವಾದುರೈ ಐವರ ರತಿಯ ತೀರೆಗೆ ದ್ರೌಪದಿಯ ಭಕ್ತಿಗೆ ಕೃಷ್ಣನು ಮೆಚ್ಚಿ ಅವಳು ಉಟ್ಟಿರುವಂತಹ ಸೀರೆ ಅಕ್ಷಯವಾಗಲೆಂದು ಹರಸುತ್ತಾನೆ. ಇತ್ತ ದುಶ್ಯಾಸನನು ಅಣ್ಣನ ಆಜ್ಞೆಯಂತೆ ದ್ರುಪದಜೆಯ ಸೀರೆಯನ್ನು ಎಳೆಯಲು ಪ್ರಾರಂಭಿಸುತ್ತಾನೆ. ಶ್ರೀಕೃಷ್ಣನ ಅನುಗ್ರಹದಿಂದ ಅಕ್ಷಯವಾದಂತಹ ಸೀರೆಯನ್ನು ದುಶ್ಯಾಸನನು ಎಳೆದು ಎಳೆದು ಎಳೆದು ಮೂರ್ಛೆ ಹೋಗುತ್ತಾನೆ. ಕರದೊಳು ಪರಜೂಪ ಜಾಂಗುಜದಾರಿಗೆ ಇದುವರೆಗೆ ಅಕ್ಷಯಾಂಬರ ವಿಲಾಸ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ರಮಾನಂದರಾವ್ ಕಟೀಲು, ಮದ್ದಳೆ ಶ್ರೀ ವಿಶ್ವೇಶ್ವರರಾವ್ ಕಟೀಲು, ಚಂಡೆ ಮತ್ತು ನಿರೂಪಣೆ ಶ್ರೀ ದುರ್ಗಾ ಪ್ರಸಾದ್ ದಿವಾನ್ ಕಟೀಲು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೆಲವರೇ ಈಗ ಕೇಳಿ ಕೃಷಿ ಮಾಹಿತಿ. ಕೋಕೋ ಬೆಳೆಯ ಸುಧಾರಿತ ಬೇಸಾಯ. ವಿಶ್ವದಲ್ಲಿ ಬಳಸುವ ಮುಖ್ಯ ಪೇಯಗಳಲ್ಲಿ ಕೋಕೋ ಮೂರನೇ ಸ್ಥಾನವನ್ನು ಹೊಂದಿದೆ. ಇದರಲ್ಲಿ ಶೇಕಡ 37% ಕೊಬ್ಬು ಮತ್ತು ಶೇಕಡ 7% ಸಸಾರಜನಕ ಇರುತ್ತೆ. ಚಾಕ್ಲೇಟ್, ಕೇಕ್, ಐಸ್ ಕ್ರೀಮ್, ಬಿಸ್ಕಿಟ್, ಸಿಹಿ ತಿಂಡಿಗಳಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ನಮ್ಮ ದೇಶದ ದಕ್ಷಿಣ ಭಾರತದಲ್ಲಿ ಈ ಬೆಳೆಯನ್ನು ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೇಸಾಯ ಮಾಡಲಾಗ್ತಿದೆ. ಮತ್ತೆ ನಮ್ಮ ರಾಜ್ಯವು ದೇಶದ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನವನ್ನು ಕೂಡ ಹೊಂದಿದೆ. ಈ ಕೋಕೋ ಬೆಳೆಯನ್ನ ಬೆಳೆಯಲು ಹೆಚ್ಚು ಸಾವಯವಯುಕ್ತ ಕಾಡು ಮಣ್ಣು ಹಾಗೂ ಆಳವಾದ ನೀರು ಬಸಿದು ಹೋಗುವಂತಹ ಜೇಡಿಗೂಡು ಮತ್ತು ಮರಳುಗೂಡು ಮಣ್ಣು ಅತ್ಯಂತ ಸೂಕ್ತ. ಕೋಕೋ ಬೆಳೆ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸುತ್ತೆ. ಈ ಬೆಳೆ ಬಿರುಗಾಳಿ, ಕ್ಷಾಮ ಅಥವಾ ಉಷ್ಣಾಂಶದಲ್ಲಿ ಏರುಪೇರು ಆಗುವುದನ್ನು ತಡೆಯುವುದಿಲ್ಲ. ಇದಕ್ಕೆ ನೆರಳಲ್ಲದೆ ವರ್ಷವೆಲ್ಲ ಸಮನಾಗಿ ಬೀಳುವ ಕನಿಷ್ಠ 1000 ರಿಂದ 1600 mm ಮಳೆ ಅತ್ಯವಶ್ಯಕ. 30°C ಹೆಚ್ಚು ಉಷ್ಣತೆ ಈ ಕೋಕೋ ಬೆಳೆಗೆ ಸೂಕ್ತವಲ್ಲ. ಸಮುದ್ರ ಮಟ್ಟದಿಂದ 1000 m ಎತ್ತರದ ಪ್ರದೇಶಗಳು ಈ ಬೆಳೆಗೆ ಸೂಕ್ತವಾದಂತಹ ಪ್ರದೇಶ. ಕೋಕೋ ಬೆಳೆಗೆ ಭಾಗಶಃ ನೆರಳು ಅವಶ್ಯಕವಾಗಿರುವುದರಿಂದ ಸಾಮಾನ್ಯವಾಗಿ ಕೋಕೋವನ್ನ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳ ತೆಂಗು ಮತ್ತು ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಈ ಕೋಕೋ ಬೆಳೆಯನ್ನ ನಾಟಿ ಮಾಡಲು ಜೂನ್ ಜುಲೈ ತಿಂಗಳುಗಳು ಸೂಕ್ತ. ಈ ಕೋಕೋ ಬೆಳೆಯಲ್ಲಿ ಹಲವಾರು ತಳಿಗಳಿವೆ. ಫಾರೆಸ್ಟಿರೋ, ಕ್ರೆಯೆಲ್ಲೋ ಮುಂತಾದ ತಳಿಗಳಿವೆ. ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ವಿಟ್ಲ ಇವರು ಕೃಷಿಗೆ ಶಿಫಾರಸು ಮಾಡಿರುವಂತಹ ಕೋಕೋ ತಳಿಗಳು NC 23, NC 29, NC 39 ಮತ್ತು NC 49 ಹಾಗೂ ಇತ್ತೀಚೆಗೆ ಶಿಫಾರಸು ಮಾಡಿರುವಂತಹ ಸಂಕರಣಾ ತಳಿಗಳಾದ VTLCH 1, VTLCH 3, VTLCH 4 ಮತ್ತು Clone 45/53. ಈ ಕೋಕೋ ತಳಿಗಳನ್ನು ಕರಾವಳಿ ಪ್ರದೇಶಗಳಲ್ಲಿ ಕೃಷಿ ಮಾಡಬಹುದು. ಉತ್ತಮ ಪರಾಗಸ್ಪರ್ಶ ಮತ್ತು ಕಾಯಿ ಕಟ್ಟುವಿಕೆಗಾಗಿ ಈ ಸಂಕರಣ ತಳಿಗಳನ್ನು ಕೃಷಿ ಮಾಡುವಾಗ 2-3 ತಳಿಗಳನ್ನು ಮಿಶ್ರ ಮಾಡಿ ಬೆಳೆಯುವುದು ಸೂಕ್ತ. ಈ ಕೋಕೋ ಬೆಳೆಯ ಸಸ್ಯಾಭಿವೃದ್ಧಿಗಾಗಿ ವಿಶೇಷ ಗುಣಗಳುಳ್ಳ ತಾಯಿ ಮರಗಳಿಂದ ಬೀಜದ ಕಾಯಿಗಳನ್ನು ಸಂಗ್ರಹಿಸಬೇಕು. ಮಧ್ಯಮದಿಂದ ದೊಡ್ಡ ಗಾತ್ರದ ನುಣುಪಾದ ಮೇಲ್ಮೈ ಇರುವ ಮತ್ತು ಕಡಿಮೆ ಆಳದ ನಳ್ಳುಗಳಿರುವಂತಹ ಮತ್ತು ವರ್ಷಕ್ಕೆ ಕನಿಷ್ಠ 70-100 ಕಾಯಿಗಳನ್ನು ಕೊಡುವಂತಹ ಫಾರೆಸ್ಟ್ರೋ ಗಿಡಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಸರಾಸರಿ 35 ಬೀಜಗಳಿಗಿಂತ ಅಧಿಕ ಬೀಜಗಳನ್ನು ಹೊಂದಿದ ಕೋಕೋ ಕಾಯಿಯಾಗಿರಬೇಕು. ಒಣ ಬೀಜದ ತೂಕ 1 ಗ್ರಾಂಗಿಂತ ಅಧಿಕವಿರಬೇಕು. ಸಾಮಾನ್ಯ 12 ಕಾಯಿಗಳಿಂದ 1 ಕಿಲೋಗ್ರಾಂನಷ್ಟು ಬೀಜ ಸಿಗುವಂತಿರಬೇಕು. ಮತ್ತೆ ಕೋಕೋ ಕಾಯಿಯ ತೊಗಟೆ ತೆಳುವಾಗಿರಬೇಕು. ಹೀಗೆ ಆಯ್ಕೆ ಮಾಡಿದಂತಹ ಕೋಕೋ ಬೆಳೆಯ ತಾಯಿ ಮರಗಳಿಂದ ಕಾಯಿಗಳನ್ನು ಡಿಸೆಂಬರ್ ಮತ್ತು ಫೆಬ್ರವರಿ ತಿಂಗಳುಗಳ ನಡುವೆ ಕೊಯ್ಲನ್ನು ಮಾಡಬೇಕು. ಬೀಜ ಮೊಳೆಯುವ ಸಾಮರ್ಥ್ಯ ಕಡಿಮೆ ಇರೋದ್ರಿಂದ ಕೊಯ್ಲು ಮಾಡಿದ 2 ವಾರದೊಳಗೆ ಬಿತ್ತನೆಯನ್ನು ಮಾಡಬೇಕು. ಇನ್ನು ಈ ಕೋಕೋ ಬೆಳೆಯ ಸಸಿ ಮಡಿಯನ್ನು ತಯಾರು ಮಾಡೋದು ಹೀಗೆ. ಅನುಕೂಲಕ್ಕೆ ತಕ್ಕಂತೆ ಉದ್ದ 90 ಸೆಂಟಿಮೀಟರ್ ಅಗಲ ಮತ್ತು 15 ಸೆಂಟಿಮೀಟರ್ ಎತ್ತರದ ಸಸಿ ಮಡಿಗಳನ್ನು ಸಿದ್ಧಗೊಳಿಸಬೇಕು. ಇವುಗಳಲ್ಲಿ 7.5 ಸೆಂಟಿಮೀಟರ್ ಸಾಲುಗಳಲ್ಲಿ 7.5 ಸೆಂಟಿಮೀಟರ್ ಗೊಂದರಂತೆ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಈ ಕೋಕೋ ಬೀಜದ ಮೇಲಿರುವ ಲೋಳೆ ಪದಾರ್ಥವನ್ನು ತೆಗೆಯಲು ಬಿತ್ತನೆಗೆ ಮೊದಲು ಬೀಜಗಳನ್ನು ಒಣ ಮಣ್ಣಿನಿಂದ ಉಜ್ಜಬೇಕು. ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಮೇಲ್ಮುಖವಾಗಿ ಬಿತ್ತನೆಯನ್ನ ಮಾಡಬೇಕು. ಸಸಿಗಳು 2 ವಾರ ಬೆಳವಣಿಗೆ ಹೊಂದಿದ ನಂತರ ಅವುಗಳನ್ನು 18 ಸೆಂಟಿಮೀಟರ್ ಅಳತೆಯ ಫಾಲಿತಿನ್ ಚೀಲಗಳಲ್ಲಿ 90%ರಷ್ಟು ನೆರಳಿರುವ ಪ್ರದೇಶಗಳಲ್ಲಿ ಇಟ್ಟು ಪ್ರತಿದಿನ ನೀರನ್ನು ಹಾಯಿಸ್ತಾ ಇರಬೇಕು. ಬಿತ್ತನೆ ಮಾಡಿದ 6 ತಿಂಗಳುಗಳಲ್ಲಿ ಸಸಿಗಳು ಮರುನಾಟಿ ಮಾಡಲು ಸಿದ್ಧವಾಗುತ್ತವೆ. ಹೀಗೆ ಕೊಕ್ಕು ಸಸಿಗಳನ್ನು ತಯಾರಿಸಿದ ನಂತರ ಅದನ್ನು 2 ಸಾಲು ಅಡಿಕೆ ಅಥವಾ ತೆಂಗಿನ ಮರಗಳ ನಡುವೆ 1 ಅಥವಾ 2 ಸಾಲು ನಾಟಿಯನ್ನ ಮಾಡಬಹುದು. 90x90x90 ಸೆಂಟಿಮೀಟರ್ ಅಳತೆಯ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು ಮತ್ತು 25 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ತುಂಬಿ ಸುಮಾರು 6 ತಿಂಗಳ ಸಸಿಗಳನ್ನು ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಿ ಆಧಾರವನ್ನು ಒದಗಿಸಬೇಕು. ಗಿಡವು ಹೊಸಬೇರು ಬಿಡುವವರೆಗೆ 2 ದಿನಗಳಿಗೊಮ್ಮೆ ತಪ್ಪದೇ ನೀರನ್ನು ಹಾಯಿಸಬೇಕು. ಕೊಟ್ಟಿಗೆ ಗೊಬ್ಬರವನ್ನ ಮೇ ಜೂನ್ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ 2 ಕಂತುಗಳಲ್ಲಿ ಒದಗಿಸಬಹುದು. ರಾಸಾಯನಿಕ ಗೊಬ್ಬರಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಗಿಡಗಳಿಂದ 45 ಸೆಂಟಿಮೀಟರ್ ದೂರ ವೃತ್ತಾಕಾರದಲ್ಲಿ 15 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ಮುಚ್ಚಬೇಕು ಹಾಗೂ ನೀರನ್ನು ಹಾಯಿಸಬೇಕು. ಕೋಕೋ ಬೆಳೆ 2 ಅಂತಸ್ತುಗಳಲ್ಲಿ ಬೆಳೆದ ನಂತರ 4-5 ಪಕ್ಕದ ಟೊಂಗೆಗಳಿರುವ ಜಾರ್ಕೆಟ್ 1.5 ಮೀಟರ್ ಎತ್ತರ ಬೆಳೆದಾಗ ಗಿಡದ ಹಂದರವು ಕೊಯ್ಲು ಮತ್ತು ಇತರ ಕೆಲಸಗಳಿಗೆ ಅನುಕೂಲವಾಗುವ ಎತ್ತರದಲ್ಲಿ ರಚಿಸಲ್ಪಟ್ಟಂತಾಗುತ್ತೆ. ಹೀಗೆ ಕಾಲಕಾಲಕ್ಕೆ ಗಿಡವನ್ನು ಕತ್ತರಿಸಿ ಗಿಡಗಳ ಎತ್ತರವನ್ನು ನಿಯಂತ್ರಿಸುವುದು ಉತ್ತಮ. ಮೊದಲನೇ ಜಾರ್ಕೆಟ್ ನೆಲದಿಂದ ಕಡಿಮೆ ಎತ್ತರದಲ್ಲಿ ಬೆಳೆದಿದ್ದಲ್ಲಿ ಇನ್ನೊಂದು ಜಾರ್ಕೆಟ್ ಬೆಳೆಯಲು ಬಿಡಬಹುದು. ಸಾಮಾನ್ಯವಾಗಿ 3-5 ಟೊಂಗೆಗಳು ಪ್ರತಿ ಜಾರ್ಕೆಟ್ನಲ್ಲಿರುತ್ತವೆ. 5ಕ್ಕಿಂತ ಹೆಚ್ಚು ಟೊಂಗೆಗಳು ಬೆಳೆದಾಗ ಬಲಹೀನವಾದವುಗಳನ್ನು ಕತ್ತರಿಸಬೇಕು. ಈ ಕೊಕ್ಕು ಗಿಡವು ನೆಲದಲ್ಲಿ ಬೇರು ಬಿಡುವಂತಹ ಹಂತದಲ್ಲಿ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಗಿಡಗಳ ಹತ್ತಿರದಲ್ಲಿ ಸುತ್ತಲೂ ಮಣ್ಣಿನ ತೇವಾಂಶ ಕಾಪಾಡಲು ಒಣಗಿದ ಎಲೆಗಳಿಂದ ಹೊದಿಕೆಯನ್ನ ಮಾಡಬೇಕು. ಈ ಕೊಕ್ಕೋ ಬೆಳೆಗೆ ಹಲವಾರು ಕೀಟಗಳು ದಾಳಿಯನ್ನು ಮಾಡುತ್ತವೆ. ಕಾಂಡ ಕೊರೆಯುವ ಹುಳು, ಹಿಟ್ಟು ತಿಗಣಿ, ಎಲೆ ತಿನ್ನುವ ಹುಳು. ಈ ಕೀಟಗಳಿಂದ ರಕ್ಷಣೆಯನ್ನ ಮಾಡಲು ಕೀಟಬಾಧೆಗೆ ತುತ್ತಾದ ರೆಂಬೆಗಳನ್ನು ಕತ್ತರಿಸಿ ನಾಶಪಡಿಸೋದ್ರಿಂದ ಈ ಕಾಂಡ ಕೊರೆಯುವ ಕೀಟವನ್ನು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಅಲ್ಲದೆ ಕೀಟಬಾಧೆ ಇರುವ ಭಾಗಕ್ಕೆ ಕಾರ್ಬಾರಿಲ್ ಮುಲಾಮನ್ನ 10 ಲೀಟರ್ ನೀರಿಗೆ 20 ಗ್ರಾಂ ಸೇರಿಸಿ ಹಚ್ಚಬೇಕು. ಕೀಟಗಳನ್ನು ಹತೋಟಿಯಲ್ಲಿಡಲು 1.7 ಮಿಲಿ ಡೈಮಿಥೋಯೆಟ್ 30 EC ಅಥವಾ 2 ಮಿಲಿ ಕ್ವಿನಾಲ್ಫಾನ್ 25 EC ಅಥವಾ 4 ಗ್ರಾಂ ಕಾರ್ಬಾರಿಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು. ಕೋಕೋ ಬೆಳೆಗೆ ಇಲಿ ಮತ್ತು ಅಳಿಲಿನ ಕಾಟವು ಜಾಸ್ತಿಯಾಗಿರುತ್ತೆ. ಈ ಪ್ರಾಣಿಗಳು ಕಾಯಿಗಳನ್ನು ಕೊರೆದು ತೂತು ಮಾಡಿ ಒಳಗಡೆ ಭಾಗಗಳನ್ನು ತಿನ್ನುತ್ತವೆ. ಈ ಪ್ರಾಣಿಗಳನ್ನು ನಿಯಂತ್ರಿಸಲು ರೆಂಬೆಗಳ ಮೇಲೆ 10 ಗ್ರಾಂ ಬ್ರೋಮಾಡಿಯೋಲೋಸ್ ಮೇಣದ ಬಿಲ್ಲೆಗಳನ್ನು 2 ಸಲ 10-12 ದಿನಗಳ ಅಂತರದಲ್ಲಿ ಇಟ್ಟು ಇಲಿಗಳನ್ನು ನಿಯಂತ್ರಿಸಬಹುದು. ಮರದ ಅಥವಾ ತಂತಿಯ ಬೋನುಗಳಲ್ಲಿ ತೆಂಗಿನಕಾಯಿಯ ಹೂಳುಗಳನ್ನು ಇಟ್ಟು ಅವನ್ನು ಕೋಕೋ ಗಿಡಗಳ ಮೇಲಿಟ್ಟು ಅಳಿಲುಗಳನ್ನು ಆಕರ್ಷಿಸಿ ನಿಯಂತ್ರಿಸಬಹುದು. ನಾಟಿ ಮಾಡಿದ 2ನೇ ವರ್ಷದಿಂದ ಕೋಕೋ ಬೆಳೆಗಳಲ್ಲಿ ಹೂವು ಕಾಣಿಸಿಕೊಳ್ಳುತ್ತೆ. ಕಾಯಿಗಳು ಪೂರ್ತಿ ಬೆಳವಣಿಗೆ ಹೊಂದಲು 5-6 ತಿಂಗಳು ಬೇಕಾಗುತ್ತೆ. ಪ್ರತಿ ಕಾಯಿಯಲ್ಲಿ 25-60 ಬೀಜಗಳಿರುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಜನವರಿ ಮತ್ತು ಏಪ್ರಿಲ್ ಜೂನ್ ಸಮಯದಲ್ಲಿ 2 ಪ್ರಧಾನ ಬೆಳೆಗಳನ್ನು ಪಡೆಯಬಹುದು. ಎಲ್ಲ ಕಾಯಿಗಳು ಒಂದೇ ಸಮಯದಲ್ಲಿ ಮಾಗಿ ಹಣ್ಣಾಗುವುದರಿಂದ 5-7 ದಿನಗಳಿಗೊಮ್ಮೆ ಅವುಗಳನ್ನು ಕೊಯ್ಲು ಮಾಡ್ತಾ ಇರಬೇಕು. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳಿಗೆ ಹಾನಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಕೊಯ್ಲು ಮಾಡುವಾಗ ರೋಗಬಾಧಿತ ಇಲಿ ಮತ್ತು ಅಳಿಲುಗಳಿಂದ ಹಾನಿಗೊಳಗಾದ ಕಾಯಿಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ಅಡ್ಡ ಕತ್ತರಿಸಿ ಬೀಜಗಳನ್ನು ಹೊರತೆಗೆಯಬೇಕು. ಬೆಳೆಗಾಗಿ ಬೆಳೆದ ಕೋಕೋ ತೋಟದಿಂದ ಪ್ರತಿ ಹೆಕ್ಟೇರಿಗೆ ವರ್ಷವೊಂದಕ್ಕೆ ಸುಮಾರು 6 ಕ್ವಿಂಟಲ್ ಒಣ ಕೋಕೋ ಬೀಜಗಳನ್ನು ಪಡೆಯಬಹುದು. ಕೋಕೋ ಬೀಜದ ನೈಜ ಸುಗಂಧ ಬೆಳವಣಿಗೆಯಾಗಲು, ಬರಗನ್ನು ಕಡಿಮೆ ಮಾಡಲು, ಬೀಜಗಳಲ್ಲಿರುವ ಸೂಕ್ಷ್ಮ ಬೀಜಗಳನ್ನು ನಾಶಪಡಿಸಲು ಮತ್ತು ಬೀಜದ ಮೇಲಿರುವ ಲೋಳೆ ಪದಾರ್ಥವನ್ನು ಬೇರ್ಪಡಿಸಲು, ಬೀಜದಳಗಳು ಸಡಿಲವಾಗುವಂತೆ ಮಾಡಲು ಬೀಜಗಳ ಹುಳಿ ಬರಿಸುವಿಕೆ ಅತ್ಯವಶ್ಯಕ. ಇದುವರೆಗೆ ಕೋಕೋ ಬೆಳೆಯ ಸುಧಾರಿತ ಬೇಸಾಯ ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಆರೋಗ್ಯ ಮಾಹಿತಿ. ಸದಾಪುಷ್ಪ. ಸದಾಪುಷ್ಪ ಅಥವಾ ನಿತ್ಯ ಪುಷ್ಪ, ಇದಕ್ಕೆ ಕಾಶಿ ಕಣಗಿಲೆ ಎನ್ನುವಂತಹ ಹೆಸರು ಕೂಡ ಇದೆ. ಇದರ ಮೂಲ ಸ್ಥಾನ ಮಡಗಾಸ್ಕರ್. ಇದನ್ನು ಸಾಮಾನ್ಯವಾಗಿ ಉದ್ಯಾನವನಗಳಲ್ಲಿ ಬೆಳೆಸಲಾಗ್ತದೆ. ಮನೆಯ ಸುತ್ತಮುತ್ತ ಇದು ಸಹಜವಾಗಿ ಹುಟ್ಟಿ ಬಿಡುತ್ತದೆ. ದಕ್ಷಿಣ ಆಫ್ರಿಕಾ, ಭಾರತ, ಶ್ರೀಲಂಕಾಗಳಲ್ಲಿ ಸಿಹಿಮೂತ್ರ ರೋಗಕ್ಕೆ ಮನೆಯ ಔಷಧಿಯಾಗಿ ಇದನ್ನು ಬಳಸಲಾಗ್ತದೆ. ಪರಂಗಿಮಲ್ಲಿ ಎಂದು ಕೂಡ ಇದಕ್ಕೆ ಹೆಸರಿದೆ. ಎಲ್ಲ ಕಾಲದಲ್ಲಿಯೂ ಹೂ ಬಿಡುವ ಸಸ್ಯವಾದ್ದರಿಂದ ಸದಾಬಹಾರ್, ಸದಾಪುಷ್ಪ ಅಂತಲೂ ಕೂಡ ಕರೆಯಲಾಗ್ತದೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯ ಇದು. ಇದು ಬಿಳಿ ಮತ್ತು ಕೆಂಪು ಹೂಗಳು ಬಿಡುವುದರಿಂದ ಬಿಳಿ ಮತ್ತು ಕೆಂಪು ಕಾಶಿ ಕಣಗಿಲುವನ್ನು ಕೂಡ ಎಂದು ಇದನ್ನು ಕರೆಯಲಾಗ್ತದೆ. ಸುಮಾರು 2-3 ಅಡಿ ಎತ್ತರ ಬೆಳೀತದೆ. ಕಾಂಡವು ಬಹಳವಾಗಿ ಕವಲೊಡೆದು ಬೆಳೆಯುವುದರಿಂದ ಪೊದೆ ಹಾಗಾಗ್ತದೆ. ಕಾಂಡದ ಮೇಲೆ ಸಾಮಾನ್ಯ ರೀತಿಯ ಎಲೆಗಳು ಅಭಿಮುಖವಾಗಿ ಜೋಡಣೆಯಾಗಿವೆ. ಹೂಗಳ ಬಣ್ಣ ಗುಲಾಬಿ, ಕೆಂಪು ಅಥವಾ ಬಿಳಿ ಇರ್ತದೆ. ಎಲೆಗಳ ಮೇಲ್ಭಾಗ ದಟ್ಟ ಹಸಿರಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ಆದರೆ ಎಲೆಯ ಕೆಳಭಾಗ ಹೊಳಪಿಲ್ಲದೆ ತಿಳಿ ಹಸಿರಾಗಿರುತ್ತದೆ. ಗುಲಾಬಿ, ಗೆಂಪಿನ ಮತ್ತು ಬಿಳಿ ಹೂ ಬಿಡುವ ಸಸ್ಯಗಳು ಬಾಹ್ಯ ನೋಟಕ್ಕೆ ಪ್ರತ್ಯೇಕ ತಳಿಗಳೆಂಬಂತೆ ಕಂಡು ಬಂದರೂ ವಾಸ್ತವವಾಗಿ 2 ತಳಿಗಳು ಒಂದೇ ಆಗಿವೆ. ಒಂದೇ ಸಸ್ಯದ ಬೇರೆ ಬೇರೆ ರೆಂಬೆಗಳಲ್ಲಿ 2 ಬಣ್ಣದ ಹೂಗಳು ಕೂಡ ಇರ್ತದೆ. ಕ್ಯಾಥರಾಂಥಸ್ ರೋಸಿಯಸ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೀಬಹುದು. ಆಮ್ಲೀಯ, ಕ್ಷಾರವುಳ್ಳ ಮತ್ತು ಜಿಗುಟು ಮಣ್ಣಿನಲ್ಲಿ ಬೆಳೆಯಲಾಗುವುದಿಲ್ಲ. ಫಲವತ್ತಾದ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಸದಾಪುಷ್ಪದಲ್ಲಿ ಬೇರು, ಎಲೆ ಮತ್ತು ಕಾಂಡ ಉಪಯುಕ್ತವಾದಂತಹ ಭಾಗವಾಗಿದೆ.